ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಸ್ಥಿರ ಕೃಷಿ ವಿನ್ಯಾಸ ಕುರಿತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪ್ರಶಾಂತ್ ಜಯರಾಮ ಅವರೊಂದಿಗೆ ಸಂದರ್ಶನ, ಬಳಿಕ ಮಾರುಕಟ್ಟೆ ಧಾರಣೆ, ನಂತರ ಭಕ್ತಿಗೀತೆಗಳು, ಇವನ್ನೆಲ್ಲ ಕೇಳುವಿರಿ. ಈಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಮೃತ ಸ್ವಾತಂತ್ರ್ಯೋತ್ಸವ ವರ್ಷಾಚರಣೆಯ ಸಂದರ್ಭದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ 1,200 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಲೋಕಾರ್ಪಣೆ ನೆರವೇರಿಸಲು ಇದೇ 2 ಸೆಪ್ಟೆಂಬರ್ ಮಂಗಳೂರಿಗೆ ಆಗಮಿಸಲಿದ್ದಾರೆ. ಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಪ್ರಧಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸರ್ವರೂ ಕೈಜೋಡಿಸುವಂತೆ ಕೋರಿಕೊಂಡಿದ್ದಾರೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ 1,200 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಲೋಕಾರ್ಪಣೆ ನೆರವೇರಿಸಲು ಇದೇ 2 ಸೆಪ್ಟೆಂಬರ್ ಮಂಗಳೂರಿಗೆ ಆಗಮಿಸಲಿದ್ದಾರೆ. ಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಪ್ರಧಾನ ಕಾರ್ಯಕ್ರಮ. ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿದ್ದಾರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಭರತ್ ವೈ ಶೆಟ್ಟಿ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಮೊದಲಿಗೆ ಸುಸ್ಥಿರ ಕೃಷಿ ವಿನ್ಯಾಸ ಕುರಿತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪ್ರಶಾಂತ್ ಜಯರಾಮ ಅವರೊಂದಿಗೆ ನಡೆಸಿರುವ ಸಂದರ್ಶನವನ್ನು ಕೇಳೋಣ. ಪ್ರಶಾಂತ್ ಜಯರಾಮ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈ ವರ್ಷದ ಮಳೆ ನೋಡಿದ್ರೆ ನಿಮ್ಗೆ ಏನನ್ಸ್ತದೆ? ಇದು ಸಹಜವಾಗಿ ಪ್ರತಿ ವರ್ಷನು ಪದೇ ಪದೇ ರಿಪೀಟ್ ಆಗಂತ ಎಲ್ಲ ಅವಕಾಶಗಳು ಇದೆ. ಯಾಕಂದ್ರೆ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತಾ ಇದೀವಿ, ಹೌದು, ಈ ಹವಾಮಾನ ಬದಲಾವಣೆಯಿಂದ ಈ ರೀತಿ ಎಲ್ಲ ಮುಂದೆನೂ ಸಹ ಇವೆಲ್ಲ ಇರ್ತದೆ. ಯಾಕಂದ್ರೆ ಅಕಾಲಿಕವಾದ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಈ ರೀತಿ ಎಲ್ಲ ಮುಂದೆ ಇದೆಲ್ಲ ಕಾಮನ್ ಆಗಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದಕ್ಕೆ ನಾವು ಒಂದ್ ರೀತಿ ಸುಸ್ಥಿರವಾದ ಕೃಷಿ ನೀತಿನ ಅಳವಡಿಸ್ಕೊಂಡು ಆ ನಿಟ್ಟಿನಲ್ಲಿ ಹೋಗಂತ ಪ್ರಯತ್ನಗಳನ್ನ ನಾವು ಅವಶ್ಯಕವಾಗಿ ಮಾಡಬೇಕಾಗ್ತದೆ. ಈಗ ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ. ಮೂಲತಃ ನೀವು ಕೃಷಿಕರು, ಕೊಳ್ಳೇಗಾಲ ತಾಲೂಕಿನವರು, ಹೇಳಿ ನಿಮ್ಮ ಒಂದು ಹಿನ್ನೆಲೆಯನ್ನ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಪ್ರಶಾಂತ್ ಜಯರಾಮ್ ಅಂತ ಹೇಳಿ, ಸತ್ಯಗಾಲ ಗ್ರಾಮ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರೋಂಥದ್ದು. ನನ್ನ ವಿದ್ಯಾಭ್ಯಾಸ ಬಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್. ನಾನು ಬೆಂಗಳೂರಿನಲ್ಲಿ 2001 ನಾನು ಬೆಂಗಳೂರಿನಲ್ಲಿ ಒಂದು ಕೆಪಾಸಿಟರ್ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ನಲ್ಲಿ ಕೆಲಸ ಮಾಡಿದೆ. ಬಟ್ ನನಗೆ ಒಂದು ಹಸಿರಿನ ಮಧ್ಯ ಇರೋಂಥದ್ದು ಮತ್ತೆ ಕೃಷಿನಲ್ಲಿ ಇರೋಂತ ಒಂದು ಆನಂದ, ಆದಾಯ, ಆರೋಗ್ಯ ಎಲ್ಲವೂ ಒಂದು ಸಮೀಕರಣವಾಗಿ ನೋಡ್ಬೇಕು ಅಂತಂದ್ರೆ ಕೃಷಿ ಕ್ಷೇತ್ರ ಬಿಟ್ರೆ ಬೇರೆ ಕ್ಷೇತ್ರದಲ್ಲಿ ಅಷ್ಟು ಒಂದು ಇವೆಲ್ಲ ಸಮೀಕರಣವಾಗಿರುವಂತದ್ದು ಆನಂದ, ಆದಾಯ, ಆರೋಗ್ಯ ಮತ್ತು ಆಹಾರ ಇವೆಲ್ಲ ಸಮೀಕರಣವಾಗಿ ಇರೋಂಥದ್ದು ನನಗೆ ಕೃಷಿ ಕ್ಷೇತ್ರದಲ್ಲಿ ಕಂಡು ಬಂದಿರೋದ್ರಿಂದ ನನಗೆ ಕೃಷಿ ಕ್ಷೇತ್ರ ಬಹಳ ಒಲವಿದೆ. ಅದರಿಂದ ನಾನು ಕೃಷಿನ ಬಹಳ ಇಷ್ಟಪಟ್ಟು ಮಾಡ್ತಾ ಇರೋಂತ ಒಂದು ವೃತ್ತಿಯಾಗಿದೆ. ಇಂಜಿನಿಯರಿಂಗ್ ಮಾಡಿ ಉದ್ಯೋಗಕ್ಕೆ ಹೋಗುವುದರ ಬದಲಿಗೆ ಕೃಷಿ ಕ್ಷೇತ್ರವನ್ನ ನೀವು ಅಪ್ಪಿಕೊಂಡಿದ್ರಿ, ಒಪ್ಪಿಕೊಂಡಿದ್ದೀರಿ. ಈಗ ನಿಮ್ಮ ದೃಷ್ಟಿಯಲ್ಲಿ ನೀವು ಹೇಳಿದ್ರಿ ಸುಸ್ಥಿರ ಕೃಷಿಯ ಕಡೆಗೆ ನಾನು ನಿಮ್ಮ ಒಲವು ಅಂತ ಹೇಳಿ, ಈ ಸುಸ್ಥಿರ ಕೃಷಿ ಅಂದ್ರೆ ಏನು ನಿಮ್ಮ ಒಂದು ಅರ್ಥದಲ್ಲಿ? ಸುಸ್ಥಿರ ಕೃಷಿ ಅಂತಂದ್ರೆ ಅಲ್ಲಿ ಸುಸ್ಥಿರವಾಗಿ ಎಲ್ಲವೂ ಇರಬೇಕು. ಅಂತಂದ್ರೆ ನಮ್ಮ ಆರೋಗ್ಯ, ಆದಾಯ ಮತ್ತೆ ಪರಿಸರ ಎಲ್ಲವೂ ಸುಸ್ಥಿರತೆ ಆಗಿರ್ಬೇಕು. ಬರೀ ಸುಸ್ಥಿರ ಅಂತಂತಂದ್ರೆ ಬರೀ ಈಗ ಕೃಷಿಲಿ ಮತ್ತೆ ಯಾವ್ದೇ ಆಗ್ಲಿ ಯಾವ್ದೇ ಅಂಗನ ಸಮಾನವಾಗಿ ನೋಡಬೇಕು. ಈಗೇನ ಈಗ ರಾಸಾಯನಿಕ ಕೃಷಿಲಿ ಬರೀ ಆದಾಯಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಅಂದ್ರೆ ಅದು ಆದಾಯ ನಿರಂತರವಾಗಿ ಯಾವ್ದೇ ಕಾರಣಕ್ಕೂ ಬರಲ್ಲ. ಅಂದ್ರೆ ನಾವು ಒಟ್ಟಾರೆ ಅಂದ್ರೆ ಆರೋಗ್ಯ, ಆದಾಯ, ಆಹಾರ ಮತ್ತು ಆನಂದ ಇವೆಲ್ಲವೂ ಒಟ್ಟಾಗಿ ಸಿಗಂತದ್ದೇ ಒಂದು ಸುಸ್ಥಿರವಾದ ಬದುಕು ಬದುಕು ಮತ್ತೆ ಕ್ರಮ. ಇವನ್ನ ಒಂದಕ್ಕೊಂದು ಬುಟ್ಟಿ ನೋಡಕ್ಕೆ ಆಗಲ್ಲ. ಇವೆಲ್ಲನೂ ಸಮಗ್ರವಾಗಿ ಇಟ್ಕೊಂಡು ಹೋದಾಗ್ಲೇನೆ ಅದೊಂದು ಸಮಗ್ರವಾದ ವ್ಯವಸ್ಥೆ ಆಗ್ತದೆ, ಮತ್ತೆ ಅದೊಂದು ಸಮಗ್ರವಾದ ಕೃಷಿ ಆಗ್ತದೆ ಹೊರತು ಆನಂದನೇ ಒಂದ್ ಕಡೆ, ಆರೋಗ್ಯನೇ ಒಂದ್ ಕಡೆ, ಆದಾಯನೇ ಒಂದ್ ಕಡೆ ಯಾವ್ದೇ ತರ ಖಂಡಿತ ನೋಡಕ್ಕೂ ಆಗಲ್ಲ. ಅದನ್ನ ಶಾಶ್ವತವಾಗಿ ನಾವು ಮುಂದುವರಿಸಕ್ಕೂ ಆಗಲ್ಲ. ಈ ಆರೋಗ್ಯ ಮತ್ತು ಆನಂದ ಇದನ್ನ ನಾವು ನಾವೇ ಕಂಡುಕೊಳ್ಬೇಕು, ಹೊರಗಿನ ದುಡ್ಡು ಕೊಟ್ಟು ಖರೀದಿ ಮಾಡುವಂತದ್ದು ಅಲ್ಲ ಅದು. ಹೌದು, ಖಂಡಿತ. ಈಗ ಒಂದು ಮನೆಯನ್ನ ಕಟ್ಟಬೇಕಿದ್ರೆ ಅಥವಾ ಒಂದು ಯಾವುದೋ ಒಂದು ಕಟ್ಟಡವನ್ನ ಕಟ್ಟಬೇಕಿದ್ರೆ ಒಂದು ಪ್ಲಾನ್ ಅಥವಾ ಒಂದು ಯೋಜನೆ ಬೇಕು ಅಂತ ಹೇಳ್ತೀವಿ. ಕೃಷಿ ಕ್ಷೇತ್ರಕ್ಕೂ ಕೂಡ ಈ ಮಾತು ಎಷ್ಟರ ಮಟ್ಟಿಗೆ ಅನ್ವಯಿಸುತ್ತದೆ? ಖಂಡಿತ. ಇವತ್ತು ನಮ್ಮಲ್ಲಿ ಈಗ ಒಂದು ನಮ್ಮ 138 crore ಜನಸಂಖ್ಯೆಗೆ ನಮ್ಮಲ್ಲಿರೋ ನಮ್ಮ ಭಾರತ ದೇಶದಲ್ಲಿ 40 crore ಎಕರೆ ಪ್ರದೇಶದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಈ 40 crore ಎಕರೆ ಪ್ರದೇಶದಲ್ಲಿ ವ್ಯವಸಾಯ ಮಾಡ್ತಾ ಇರೋ ಇದರಲ್ಲಿ ನಾವು ಆಹಾರ ಉತ್ಪಾದನೆ ಹೆಸರಿನಲ್ಲಿ ತುಂಬಾ ಸಾಕಷ್ಟು ಬೆಳೆನ ಬೆಳೀತಾ ಇದೀವಿ. ಸುಮಾರು ಇವತ್ತು 138 crore ಜನಸಂಖ್ಯೆಗೆ ನಾವು ಬೆಳೀತಾ ಇರೋಂತ ಆಹಾರ ಧಾನ್ಯ ಏನಿದೆ ಒಂದು 30 crore ಟನ್ ಆಹಾರ ಧಾನ್ಯ ಇದೆ. ಅಂದ್ರೆ ಭತ್ತ, ರಾಗಿ, ಜೋಳ ಮತ್ತೆ ಬೇಳೆಕಾಳುಗಳು ಮತ್ತೆ ಎಣ್ಣೆ ಕಾಳುಗಳು 30 crore ಟನ್ ಇದೆ. ಆಮೇಲೆ ತರಕಾರಿಗಳು ಒಂದು 20 crore ಟನ್ ಇದೆ. ಆಮೇಲೆ ಹಣ್ಣುಗಳು 10 crore ಟನ್ ಇದೆ. ಹಾಲು ಉತ್ಪಾದನೆ 20 crore ಟನ್ ಇದೆ. ಈ ಪ್ರಕಾರ ನಾವು ಇವತ್ತು ನಮ್ಮ ಜನಸಂಖ್ಯೆಗೆ ನಾವು ತಗೊಂಡಾಗ ಪ್ರತಿ ಒಬ್ಬರಿಗೆ ಒಂದು ವರ್ಷಕ್ಕೆ ಆಹಾರ ಧಾನ್ಯ 220 kg ಇದೆ. ಅಂದ್ರೆ ಪ್ರತಿದಿನ ಒಂದು ಒಬ್ಬನಿಗೆ 600 grams ಇದೆ. ಆಮೇಲೆ ಸಕ್ಕರೆ ಒಂದು ವರ್ಷಕ್ಕೆ ಒಬ್ಬನಿಗೆ 30 kg ಇದೆ ಅಂತಂದ್ರೆ ತಿಂಗಳಿಗೆ 2.5 kg ಇದೆ. ಆಮೇಲೆ ತರಕಾರಿ 150 kg ಇದೆ ಅಂತಂದ್ರೆ ದಿನಕ್ಕೆ ಅವನಿಗೆ 400 grams ಇದೆ. ಹಣ್ಣು 75 kg ಇದೆ ಅಂದ್ರೆ ದಿನಕ್ಕೆ 200 grams ಇದೆ. ಹಾಲು ಪ್ರತಿ ವರ್ಷ ಒಬ್ಬನಿಗೆ 150 liters ಅಂತಂದ್ರೆ ದಿನಕ್ಕೆ 400 ml ಹಾಲು ಸಿಗ್ತಾ ಇದೆ. ಬಟ್ ಇವೆಲ್ಲವೂ ಬಳಸಕ್ಕೆ ಯೋಗ್ಯನೋ ಇನ್ನೊಂದು ಅದು ಬೇರೆ ಪ್ರಶ್ನೆ. ಬಟ್ ಉತ್ಪಾದನೆಯಲ್ಲಿ ನಮ್ಮ ಜನಸಂಖ್ಯೆಗೆ ನಾವು ಉತ್ಪಾದನೆ ಮಾಡ್ತಾ ಇರೋಂಥದ್ದು ಇಷ್ಟಿದೆ. ಆದ್ರೆ ಇದು ಸುಸ್ಥಿರವಾಗಿದೆಯಾ ಅಂದ್ರೆ ಇಷ್ಟೆಲ್ಲ ನಾವು ಬೆಳೀತಾ ಇದ್ರು ಅಂತಂದ್ರೆ ಯಾವ್ದೋ ಒಂದು ವರ್ಗ ಇದನ್ನ ಅದ್ರಲ್ಲಿ ಸಾಗಾಟ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಕೊಂಡು ತಿನ್ನಕ್ ಆಗ್ತಾ ಇಲ್ಲ. ಆಮೇಲೆ ಇದನ್ನ ಒಂದ್ ಕಡೆಯಿಂದ ಒಂದ್ ಕಡೆ ಸಾಗಾಟ ಮಾಡ್ತಾ ಇರೋದ್ರಲ್ಲಿ ಹಾಕ್ತಾ ಇರೋಂತ ಒಂದು ಪರಿಸರ ಒತ್ತಡ ಇದೆಲ್ಲನು ಒಂದ್ ರೀತಿ ಸುಸ್ಥಿರವಾಗಿ ಇವು ಕಾಣ್ತಾ ಇಲ್ಲ. ಯಾಕಂತಂದ್ರೆ ಬೆಳೆದ ರೈತನು ಅವನು ನೆಮ್ಮದಿಯಾಗಿಲ್ಲ, ಇದನ್ನ ಕೊಂಡು ತಿನ್ನಂತ ಗ್ರಾಹಕರು ನೆಮ್ಮದಿಯಾಗಿಲ್ಲ. ಅಲ್ಲಿಗೆ ಅಂದ್ರೆ ನಮ್ಮ ಏನು ಈ ಕೃಷಿ ಯೋಜನೆ ಇದೆ ಆ ಕೃಷಿ ಯೋಜನೆಯ ಮೂಲ ಸ್ವರೂಪದಲ್ಲೇ ಒಂದು ಬದಲಾವಣೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಯೋಚನೆ ಮಾಡಬೇಕು. ಹೌದು. ಈಗ ದೇಶದಲ್ಲಿ ಆಹಾರ ಉತ್ಪಾದನೆ ಹತ್ತಿರ 330 million tons ಇದೆ ಅಂತ ಹೇಳಿದಿರಿ. ಜೊತೆಗೆ ಅವರವರ ಒಂದು ಜಮೀನಿನಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ ಈ ಸುಸ್ಥಿರತೆಯನ್ನು ಹೇಗೆ ಕಂಡುಕೊಳ್ಳಬಹುದು? 330 ಅಂದ್ರೆ ಈಗ 30 crore ಅಂತ ಏನ್ ಹೇಳ್ತೀವಿ, 330 million tons ಅಂತಂದ್ರೆ ಇಟ್ ಕಮ್ಸ್ ಅರೌಂಡ್ 33 crore. ಹೌದು. 33 crore ಆಹಾರ ಧಾನ್ಯ ಈಗ ದೇಶದ ಮಟ್ಟದಲ್ಲಿ. ಸರಿ, ಈಗ ಪ್ರತಿಯೊಂದು ಕುಟುಂಬದ ವ್ಯವಸ್ಥೆಯಲ್ಲಿ ನೋಡಿದಾಗ ಇಂಥ ಒಂದು ಸುಸ್ಥಿರತೆಯನ್ನ ಹೇಗೆ ಕಾಪಾಡಿಕೊಳ್ಬಹುದು, ಇಲ್ಲಿ ಒಂದು ಯೋಜನಾಬದ್ಧವಾಗಿ ಹೇಗೆ ಮಾಡಬೇಕು ಕೃಷಿಯನ್ನ? ಇವತ್ತು ನಮ್ಮ ಪರಿಸರ, ಆಹಾರ ಭದ್ರತೆ, ವಿಷಮುಕ್ತ ಆಹಾರ ಪ್ರತಿ ಒಂದು ಉಳಿಬೇಕು ಅಂತಂದ್ರೆ ನಾವು ಏನಾಗ್ತಾ ಇದೆ, ನಾವು ಪ್ರತಿಯೊಬ್ಬರು ಇವತ್ತು ಯಾಕಂದ್ರೆ ಈಗ ಏನಾಗಿದೆ, ಪರಿಸರ ಉಳಿಸುವಂತದ್ದು, ವಿಷಮುಕ್ತ ಆಹಾರ ಬೆಳೆಯುವಂತದ್ದು ಬರೀ ರೈತರ ಜವಾಬ್ದಾರಿ ಮಾತ್ರ ಅನ್ನೋ ರೀತಿ ಆಗ್ತಾ ಇದೆ. ಆದ್ರೆ ಪರಿಸರ ಉಳಿಸುವಂತದ್ದು ಮತ್ತೆ ವಿಷಮುಕ್ತ ಆಹಾರನ ಬೆಳೆಯುವಂತದ್ದು ಮತ್ತೆ ಇವತ್ತು ನನ್ನ ಆರೋಗ್ಯ ಬಗ್ಗೆ ನನ್ನ ಜವಾಬ್ದಾರಿ ಅನ್ನೋ ರೀತಿ ಪರಿಸರ ಉಳಿಸುವಂತದ್ದು, ಆಹಾರನ ಬೆಳೆಯುವಂತದ್ದು ಇವತ್ತು ಪ್ರತಿಯೊಬ್ಬರನ್ನ ಜವಾಬ್ದಾರಿ ಆಗ್ಬೇಕಾಗಿದೆ. ಇವತ್ತು 10 ಕುಂಟೆ ಜಾಗದಲ್ಲಿ ಇವತ್ತು ಸಾಕಷ್ಟು ಜನಕ್ಕೆ ಜಮೀನುಗಳು ಇದೆ, ಆದ್ರೂ ಅವರು ಬೇರೆ ಬೇರೆ ವೃತ್ತಿಗೆ ಹೋಗ್ತಾ ಇದಾರೆ. ಅಂದ್ರೆ ಆಹಾರ ತುಂಬಾ ಅಡಲ್ಟ್ರೇಷನ್ ಆಗ್ತಾ ಇದೆ. ಆದ್ರೆ 10 ಕುಂಟೆ ಏನಿದೆ ಜಾಗದಲ್ಲಿ, 10 ಕುಂಟೆ ಜಾಗದಲ್ಲಿ ಅವನು 1 ಕುಂಟೆ ಜಾಗದಲ್ಲಿ ಮನೆ, ಇನ್ನು 1 ಕುಂಟೆ ಜಾಗದಲ್ಲಿ ಅಂದ್ರೆ ಪಶು ಸಂಗೋಪನೆ ಅಂದ್ರೆ ಹಸು ಇರ್ಬೋದು, ಕುರಿ ಕೋಳಿ ಯಾವ್ದೇ ತರ ಇರ್ಬೋದು, ಇನ್ನೊಂದು ಕುಂಟೆಯಲ್ಲಿ ಇನ್ನು 8 ಕುಂಟೆ ಜಾಗದಲ್ಲಿ ಅವನು ತನಗೆ ತನ್ನ ಮನೆಗೆ ಬೇಕಾದಂತ ಎಲ್ಲಾ ರೀತಿ ತರಕಾರಿಗಳು, ಹಣ್ಣುಗಳು, ದವಸ ಧಾನ್ಯಗಳು, ಎಣ್ಣೆ ಕಾಳುಗಳು, ಆಮೇಲೆ ಒಂದಷ್ಟು ಕಬ್ಬಿನ ಮೂಲಕ ಜ್ಯೂಸ್, ಪ್ರತಿದಿನ ಅವನು ಜ್ಯೂಸ್ ಕುಡಿಯಂತದ್ದು, ಪ್ರತಿ ಒಂದನ್ನು 10 ಕುಂಟೆಯಲ್ಲಿ ಅವನು ತುಂಬಾ ಸೊಗಸಾಗಿ ಅಂದ್ರೆ 1 ಕುಟುಂಬ 5 ಜನಕ್ಕೆ ಬೇಕಾಗಂತ ಒಂದು ಕುಟುಂಬಕ್ಕೆ 10 ಕುಂಟೆಯಲ್ಲಿ ಮನೆ ಮತ್ತೆ ಅವನಿಗೆ ಬೇಕಾದಂತ ಎಲ್ಲ ಆಹಾರಗಳ ಧಾನ್ಯಗಳನ್ನು ಅವನು ಬೆಳ್ಕೊಬಹುದು. ಈ ನಿಟ್ಟಿನಲ್ಲಿ ಅವನು ಬೇರೆ ವೃತ್ತಿಗಳ ಜೊತೆಗೆ ಅವನ ಫ್ರೀ ಟೈಮ್ ನಲ್ಲಿ ಅಥವಾ ಮನೆಯಲ್ಲಿರುವಂತ ಹೆಂಗಸರುಗಳು ಮಕ್ಕಳುಗಳು ಅವರ ಫ್ರೀ ಟೈಮ್ ನಲ್ಲಿ 10 ಕುಂಟೆ ಜಾಗದಲ್ಲಿ ಅವನು ಕೃಷಿ ಮಾಡೋದ್ರಿಂದ ನಮ್ಮ ದೇಶದ ಆಹಾರ ಅಂತಂದ್ರೆ ಆಹಾರ ಭದ್ರತೆ ಈಗ ಇದೆ ಅಂದ್ರೆ ಆಹಾರದ ನಾವು ಅದನ್ನ ಕ್ವಾಂಟಿಟಿಲಿ ನೋಡ್ತಾ ಇದೀವಿ, ಪ್ರಮಾಣದಲ್ಲಿ ನೋಡ್ತಾ ಇದೀವಿ, ಆದ್ರೆ ಆಹಾರ ಎಷ್ಟು ಅದರಲ್ಲಿ ಇರುವಂತ ಪೌಷ್ಟಿಕಾಂಶ ನೋಡ್ತಾ ಇಲ್ಲ ನಾವು, ಬರೀ ಕ್ವಾಂಟಿಟಿ ನೋಡ್ತಾ ಇದೀವಿ, ಪ್ರಮಾಣ ತುಂಬಾ ಇದೆ. ಆದ್ರೆ ಒಂದು ಹಣ್ಣಿನಲ್ಲಿ ಇವತ್ತು ಅದರಲ್ಲಿ ಇರಬೇಕಾಗಿರೋಂತ ಒಂದು ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಏನ್ ಇರಬೇಕಾಗಿತ್ತು ಶೇಕಡ ಅದರಲ್ಲಿ 30% ಸಹ ಇಲ್ಲ. ಇವತ್ತು ಒಂದು ಹಣ್ಣಿನಲ್ಲಿ ನಿಮ್ಗೆ ಸಿಗಂತ ಪೋಷಕಾಂಶಗಳು ಇವತ್ತು 3 ಹಣ್ಣು ತಿನ್ಬೇಕಾಗಿತ್ತು. ಆ ರೀತಿ ಆಗಿದೆ. ನಾವು ಪೋಷಕಾಂಶ ಭರಿತ ಆಹಾರ ನೋಡ್ಬೇಕೆ ಹೊರತು ಇವತ್ತು ಪ್ರಮಾಣ ಭರಿತ ಆಹಾರ ನೋಡುವಂತದ್ರ ಕಲ್ಪನೆ ಇಂದ ನಾವು ಸ್ವಲ್ಪ ಹೊರಗಡೆ ಬರಬೇಕಾಗಿದೆ. ಈಗ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಈಗ ಕಡಿಮೆ ಪ್ರದೇಶ ಇದ್ರೂ ಕೂಡ ಅದರಲ್ಲಿ ಒಂದು ವಿಂಗಡಣೆಯನ್ನ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಬಹುದು ಅನ್ನುವಂತಹ ಒಂದು ವಿಚಾರ. ಇದರ ಜೊತೆ ಜೊತೆಗೆ ಮಣ್ಣು ಮತ್ತು ನೀರಿನ ಒಂದು ಸಂರಕ್ಷಣೆ ಆಗ್ಬಹುದು ಅಥವಾ ಕೃಷಿ ಯಾಂತ್ರೀಕರಣ ಆಗ್ಬಹುದು, ಇದನ್ನ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಬಹುದು, ಶ್ರಮವನ್ನ ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಬಹುದು ಅಂತ. ಇವತ್ತು ನಮ್ಮಲ್ಲಿ ಕೃಷಿ ಹಿಡುವಳಿ ಪ್ರತಿಯೊಬ್ಬರಿಗೂ ಕಡಿಮೆ ಆಗ್ತಾ ಇದೆ. ಹೌದು. ಆಮೇಲೆ ನಮ್ಮ ಯಾಂತ್ರೀಕರಣಕ್ಕಿಂತ ಏನಲ್ಲ, ದೊಡ್ಡ ದೊಡ್ಡ ಯಾಂತ್ರೀಕರಣಕ್ಕಿಂತ ನಮ್ಮ ಸಣ್ಣ ಯಂತ್ರಗಳ ಮೂಲಕ. ಹೌದು ಹೌದು. ಇಲ್ಲಿ ಕೃಷಿ ಹೇಗಾಗ್ತಾ ಇದೆ ಅಂತಂದ್ರೆ ಕಂಪನಿಯವರು ಒಂದು ದೊಡ್ಡ ಯಂತ್ರದ ಮೂಲಕ, ದೊಡ್ಡ ಸಬ್ಸಿಡೀಸ್, ದೊಡ್ಡ ಯೋಜನೆಗಳ ಮೂಲಕ ಆಗ್ತಾ ಇದೆ. ಈಗ ಆಲ್ರೆಡಿ ನಾವು ನೋಡಿದೀವಿ, ಹಿಂದೆ ಒಬ್ಬ ಈಗ ನಮ್ಮಲ್ಲಿ ಒಬ್ಬ ದೊಡ್ಡ ರೈತ ಅಂತಂದ್ರು 4 ಎಕರೆ ಮೇಲೆ ಒಬ್ಬನಿಗೆ ಅವರೇಜ್, ಒಂದು ಹಳ್ಳಿಲಿ ಒಬ್ಬನಿಗೆ ಜಮೀನು ಇಲ್ಲ ಅಂತದ್ರಲ್ಲಿ ಅವನ್ಗೆ ಟ್ರ್ಯಾಕ್ಟರ್ ಕೊಟ್ರು. ಯಾಕಂತಂದ್ರೆ 4 ಎಕರೆ ಅವನು ಜಮೀನ ಉಳುಮೆ ಮಾಡ್ಬೇಕು ಅಂತಂದ್ರೆ ಅಮ್ಮಮ್ಮ ಅಂತಂದ್ರೆ 2 ಬಾರಿ ಉಳುಮೆ ಮಾಡಿದ್ರು. ಈಗ ಕಬ್ಬು ಹಾಕಿದ್ರೆ 3 ವರ್ಷ ಉಳುಮೆನೆ ಬೇಕಾಗಿರಲ್ಲ, ಜೋಳ ಹಾಕಿದ್ರೆ 2 ಬಾರಿ ಉಳುಮೆ ಬೇಕಾಗ್ಬೋದು. ಅಟ್ಲೀಸ್ಟ್ 1 ಎಕರೆಗೆ ಉಳುಮೆ ಮಾಡಕ್ಕೆ 1,000 ರೂಪಾಯಿ ಅಂತ ನಾವು ತಗೊಂಡ್ರು, ಬರೀ 4 ಎಕರೆಗೆ ಜಾಸ್ತಿ ಅಂತಂದ್ರೆ ಇವತ್ತು 8,000 ರೂಪಾಯಿ ಆಗ ಅಂತ ಕಡೆಗೆ ನಾವು ಆ ರೈತನಿಗೆ 5-6 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಕೊಟ್ಟು ಅದು ಯೋಜನೆ ಸರಿ ಇಲ್ಲ. ಈಗೇನು ನಾವು ಸಣ್ಣ ಯಂತ್ರಗಳ ಮೂಲಕ ಮತ್ತೆ ನಾವು ಆದಷ್ಟು ಮರಾಧಾರಿತವಾದ ಕೃಷಿಗಳನ್ನ ನಾವು ಹೋಗ್ಬೇಕಾಗಿದೆ. ಒಂದು ರೀತಿಯ ಕೃಷಿ ಅರಣ್ಯ ಯೋಜನೆ ಅಂತ. ಹೌದು, ಖಂಡಿತ. ಮನೆ ಮರ ಆಧಾರಿತವಾಗಿ ನಾವು ಕೃಷಿಗೆ ಹೋದಾಗ ಮಾತ್ರ, ಈಗ ಮರ ಆಧಾರಿತ ಅಂತಂದ್ರೆ ಏನಾಗ್ತದೆ, ಮರ ಅನ್ನೋದು ಅವನು 1 ಎಕರೆ ಮರ ಇದ್ರೆ ಅದು ಕೆನಾಪಿ ಇದೆಯಲ್ಲ, ಮರದ ಕೆನಾಪಿ ಅದು 3 ಎಕರೆಗೆ ಅಡ್ಕೊಂಡಿರ್ತದೆ. ಅಂತಂದ್ರೆ ಅದು ಒಂದು ಛತ್ರಿ ಆಕಾರದಲ್ಲಿ ಸುತ್ತ ಬಿಸಿಲಿನ ಕುಯಿಲು, ಸನ್ ಹಾರ್ವೆಸ್ಟ್ ಏನಿದೆ, ಬಿಸಿಲಿನ ಕುಯಿಲು ಹೆಚ್ಚಾಗ್ತದೆ. ಆ ಬಿಸಿಲಿನ ಕುಯಿಲು ಹೆಚ್ಚಾದಾಗ 1 ಎಕರೆ ಇದ್ದ ಪ್ರದೇಶದಲ್ಲಿ 3 ಎಕರೆಗೆ ಬೀಳಂತ ಬಿಸಿಲನ್ನ ಅದು ಕುಯಿಲು ಮಾಡೋದ್ರಿಂದ ಮರ ಆಧಾರಿತ ಬೆಳೆನಲ್ಲಿ ನಮ್ಗೆ ಹೆಚ್ಚು ಇಳುವರಿ ಮತ್ತೆ ಹೆಚ್ಚು ಶ್ರಮ ಇಲ್ಲದೆ ನಾವು ನಮಗೆ ಬೇಕಾದಂತ ಎಲ್ಲ ಆಹಾರಗಳನ್ನು ನಾವು ಹೆಚ್ಚು ಮರಾಧಾರಿತ ಕೃಷಿ ಮೂಲಕ ಪಡ್ಕೊಳ್ಳುವಂಥದ್ದು ನಮಗೆ ಇವತ್ತು ನೆಲ ಮೂಲ, ಜಲ ಮೂಲ ಮತ್ತೆ ಮಣ್ಣಿನ ಸಂರಕ್ಷಣೆ ಎಲ್ಲದಕ್ಕೂ ಒಂದು ಇದು ಪರಿಹಾರ ಅಂತ ಹೇಳುದು. ಈಗ ಮರ ಆಧಾರಿತ ಕೃಷಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ನಮ್ಮ ಒಂದು ಕರಾವಳಿ ಜಿಲ್ಲೆಗಳಿಗೆ ಹೋಲಿಸಿ ನೋಡಿದ್ರೆ ನಿಮ್ಮ ಬಯಲು ಪ್ರದೇಶದಲ್ಲಿ ವ್ಯತ್ಯಾಸ ಇರಬಹುದು, ಕೆಲವೊಂದು ಉದಾಹರಣೆ ಹೇಳಿ. ಈಗ ಕರಾವಳಿ ಪ್ರದೇಶದಲ್ಲಿ ಸಾಕಷ್ಟು ಹಣ್ಣಿನ ಗಿಡಗಳು ತುಂಬಾ, ಈಗ ಕರಾವಳಿ ಪ್ರದೇಶದಲ್ಲಿ ಅಡಿಕೆ ಜೊತೆಗೆ ಈಗ ಮಸಾಲ ಪದಾರ್ಥಗಳೆಲ್ಲಾನು ಬೆಳೀತಾ ಇದಾರೆ. ಹೌದು, ಜಾಯಿಕಾಯಿ, ಲವಂಗ ಅಂತದ್ದು. ಜಾವಕಾಯಿ, ಲವಂಗ, ಆಮೇಲೆ ಈ ಮ್ಯಾಂಗೋಸ್ಟಿನ್ನು, ರಾಂಬುಟಿನ್ನು, ಆಮೇಲೆ ಅಲ್ಲಿ ಬೆಣ್ಣೆ ಹಣ್ಣು, ಪ್ರತಿಯೊಂದು ಆ ಪ್ರದೇಶಕ್ಕೆ ಬೆಳೀತದೆ. ಆಮೇಲೆ ಸ್ಥಳೀಯವಾಗಿ ಏನು ನಮ್ಗೆ ಹಣ್ಣನ್ನ ಯಾವ ಸ್ಥಳೀಯ, ಯಾಕಂದ್ರೆ ಎಲ್ಲಾ ಪ್ರದೇಶಗಳಿಗೂ ಸ್ಥಳೀಯವಾಗಿ ವರ್ಷ ಪೂರ್ತಿ ಹಣ್ಣು ಕೊಡುವಂತ ಬೆಳೆಗಳು ಖಂಡಿತ ಇದ್ದೇ ಇದೆ. ಅದು ಮಲೆನಾಡಿನಲ್ಲಿ ಇರ್ಬೋದು, ಕರಾವಳಿ ಇರ್ಬೋದು, ಅಥವಾ ಬಯಲುಸೀಮೆ ಇರ್ಬೋದು. ಆದ್ರೆ ನಾವು ಸ್ಥಳೀಯವಾಗಿ ಬೆಳೆಯುವಂತ ಆಹಾರ ಮತ್ತು ಹಣ್ಣುಗಳನ್ನ ನಾವು ಅವಲಂಬಿಸಬೇಕಾಗಿದೆ. ಇವತ್ತು ನಾವು ಇವತ್ತು ಇಲ್ಲಿ ಕಾಶ್ಮೀರ್ನಲ್ಲಿ ಬೆಳೆಯುವಂತ ಸೇಬನ್ನ ಇಲ್ಲಿ ತಗೊಂಡ್ ಬಂದು ತಿನ್ನಂತ ಕಲ್ಪನೆನೆ ಅಷ್ಟು ಸೂಕ್ತ ಅಲ್ಲ. ಹೌದು, ಸ್ಥಳೀಯವಾಗಿ ಏನು ಸಿಗ್ತದೋ ಅದನ್ನ ಆಯಾ ಕಾಲಕ್ಕೆ ತಿನ್ನಬೇಕು. ಹೌದು, ಸ್ಥಳೀಯವಾಗಿ ಸಿಗಂತದ್ ಯಾಕಂತಂದ್ರೆ ಈಗ ಆಪಲ್ ನಲ್ಲಿ ಈಗ ನಾವು ಕಾಶ್ಮೀರ್ನಲ್ಲಿ ಬರೆದಂತ ಆಪಲ್ ನ ನಾವು ಅದನ್ನ ಸಾಗಾಟ ಮಾಡಕ್ಕೆ ಹೌದು, ಮತ್ತೆ ಸಾಗಾಟ ಸಾಗಾಟದಲ್ಲಾಗಂತ ವಾಯು ಮಾಲಿನ್ಯ, ಮತ್ತೆ ಪುನಃ ಆ ಒಂದು ಸೇಬನ್ನ ಶೇಖರಣೆ ಮಾಡಕ್ಕೆ ನಾವು ಕೋಲ್ಡ್ ಸ್ಟೋರೇಜ್ ನಲ್ಲಿ ಖರ್ಚು ಮಾಡಂತ ಇಂಧನ, ಇದ್ರ ಒತ್ತಡ ತಗೊಳ್ತು ಅಂತಂದ್ರೆ ಅದು ಪರಿಸರದ ಮೇಲೆ ಅದು ಒತ್ತಡ. ಅದು ಆದ್ರಿಂದ ನಾವು ಸ್ಥಳೀಯವಾಗಿ ಬೆಳೆಗಳನ್ನ ಬೆಳಿಬೇಕು, ಸ್ಥಳೀಯವಾಗಿ ಬೆಳೆದ ಬೆಳೆಗಳನ್ನ ಅಲ್ಲೇ ಮಾರಾಟ ಮಾಡಿ ಅದನ್ನ ಸೇವನೆ ಮಾಡಿದಾಗ ಸಾಕಷ್ಟು ಈಗ ಏನು ಪರಿಸರದ ಮೇಲೆ ಆಗ್ತಾ ಇರೋ ಒತ್ತಡಗಳನ್ನ ನಾವು ತಡಿಬೋದೇ ಹೊರತು ಬೇರೆ ಯಾವ ಮಾರ್ಗಗಳು ಇದರಲ್ಲಿ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ನೀವು ಈ ಬಿಸಿಲಿನ ಕೊಯ್ಲಿನ ಬಗ್ಗೆ ಹೇಳಿದ್ರೆ ಬಹುಶಃ ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುವಂತಹದ್ದು ಮಳೆ ನೀರ ಕೊಯ್ಲು. ಇದರ ಬಗ್ಗೆ ಹೇಳಿ, ಮಳೆ ನೀರಿನ ಕೊಯ್ಲಿನ ಒಂದು ಪ್ರಾಮುಖ್ಯತೆ ಮತ್ತು ನೀರಿನ ಒಂದು ಮಿತ ಬಳಕೆ. ಮಳೆ ನೀರನ್ನ ಕೊಯ್ಲು ಈಗ ಏನಾಗಿದೆ, ಇದು ಒಂದು ದೊಡ್ಡ ವಾಟರ್ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನ ಲೆಕ್ಕಾಚಾರದಲ್ಲಿ ಬರ್ತಾ ಇದೆ. ಅಂದ್ರೆ ಮಳೆ ಹಿಂಗಿಸಕ್ಕೆ ತುಂಬಾ ಸುಲಭದ್ದು ಇರಂತ ಮಾರ್ಗ ಹೆಚ್ಚೆಚ್ಚು ನಮ್ಮ ಭೂಮಿಗಳಲ್ಲಿ ಬೇರನ್ನ ಬಿಡಿಸುವಂತದ್ದು ಅಂತಂದ್ರೆ ಹೆಚ್ಚೆಚ್ಚು ಮರಗಳು ಹಾಕೋದು. ಯಾಕೆಂದ್ರೆ ಮರಗಳು ಹಾಕೋದ್ರಿಂದ ನಿಮ್ಗೆ ಒಂದು ಆ ಮರಗಳು ಮಳೆಯನ್ನ ಆಕರ್ಷಣೆ ಮಾಡೋದ್ರ ಜೊತೆಗೆ ಬಿದ್ದ ಮಳೆ ನೀರನ್ನ ಅದು ಎಲೆಗಳ ಮೂಲಕ ಮತ್ತೆ ತನ್ನ ಬೇರುಗಳ ಮೂಲಕ ಭೂಮಿಗೆ ಇಂಗ್ಸಂತದ್ದು ಇನ್ ಯಾವ ಮಾರ್ಗನೂ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, JCB ತಗೊಳ್ಳೋದು, ಹಳ್ಳ ತೆಗೆಯೋದು, ಇದ್ ಮಾಡಂತದ್ದು ಈ ರೀತಿ ಆಗ್ತಾ ಇದೆ. ಏನು ಅದಕ್ಕೆ ಮಾರ್ಗ, ಏನೋ ಸುಲಭದ ಮಾರ್ಗ, ಒಂದು ಎಕರೆಗೆ ಏನಲ್ಲ ಹೆಚ್ಚೆಚ್ಚು ಮರಗಳನ್ನ ನಾವು ಆಯೋಜನೆ ಮಾಡುವಂತದ್ದು. ಮತ್ತೆ ನಮ್ಮ ಮಣ್ಣಿನಲ್ಲಿ ಈಗ ಆಲ್ಮೋಸ್ಟ್ ನಾವು ತಗೊಂತು ಅಂತಂದ್ರೆ 0.3 ಸಾವಯವ ಇಂಗಾಲ ಅಂತ ಏನ್ ಹೇಳ್ತಾ ಇದೀವಿ, ಸಾವಯವ ಇಂಗಾಲ ಅಥವಾ ಸಾಯಲ್ ಕಾರ್ಬನ್ ಅಂತ ಏನ್ ಹೇಳ್ತಾ ಇದೀವಿ, ಇವತ್ತು 0.3 ಇದೆ. ನಾವು ಹೆಚ್ಚು ಮರಗಳು ಹಾಕಂತದ್ರ ಮೂಲಕ, ಯಾಕೆಂತಂದ್ರೆ ಈಗ ಏನು ಮರಗಳು ಏನ್ ಮಾಡ್ತದೆ, ಆಕ್ಸಿಜನ್ ಅನ್ನ ಆಚೆ ಕೊಡ್ತದೆ, ಕಾರ್ಬನ್ ಅನ್ನ ಹೀರ್ಕೊಳ್ತದೆ, ಅದು ಹೀರ್ಕೊಡ್ತದೆ, ಅದು ಹೀರ್ಕೊಂಡು ಏನ್ ಮಾಡ್ತದೆ ಅದು ಭೂಮಿಗೆ ಸೇರಿಸ್ತಾ ಹೋಗ್ತದೆ. ಅಂದ್ರೆ ಬಿದ್ದಂತ ಮಳೆ ನೀರು ಮತ್ತೆ ಮರದಿಂದ ಉದುರಂತ ಎಲೆಗಳೆಲ್ಲನೂ ನಮ್ಮ ಭೂಮಿನಲ್ಲಿ ಸಾವಯವ ಇಂಗಾಲನ್ನ ಜಾಸ್ತಿ ಮಾಡಿದಾಗ ನಮ್ಗೆ ನೀರು ಸಾಕಷ್ಟು, ಈಗ ಒಂದು ಭೂಮಿನಲ್ಲಿ 1% ಸಾಯಲ್ ಕಾರ್ಬನ್ ಜಾಸ್ತಿ ಆದಷ್ಟು ಒಂದು ಲೀಟರ್ 1 kg ಮಣ್ಣು ಸುಮಾರು 6 liter ನೀರನ್ನ ಹಿಡಿದು ಇಂಗ್ಸಷ್ಟು ಇದು ಇರ್ತದೆ. ಈಗ ನಮ್ಮ ಕಾಡಿನಲ್ಲಿ ಈಗ ಮಲೆನಾಡು ಪ್ರದೇಶದಲ್ಲಿ ಕಾಡು, ಕರಾವಳಿ ಪ್ರದೇಶದ ಕಾಡು, ಅಲ್ಲಿ 3000-3.5 mm ಬಿದ್ರು ಕಾಡಿನಲ್ಲಿ ಒಂದೇ ಒಂದ್ ಸ್ವಲ್ಪ ನೀರು ಸಹ ನಿಲ್ಲಲ್ಲ. ದಿನನಿತ್ಯ ತಿಂಗಳಗಟ್ಟಲೆ ಮಳೆ ಆದ್ರೂ ಸಹ ಅಲ್ಲಿ ನೀರು ಯಾಕೆ ಆ ಫಾರೆಸ್ಟ್ ನಲ್ಲಿ ಇಂಗ್ತದೆ ಅಂತಂದ್ರೆ ಅಲ್ಲಿ ಸಾಯಲ್ ಕಾರ್ಬನ್ನು ಕಾಡಿನ ಮಣ್ಣಿನಲ್ಲಿ ಸಾಯಲ್ ಕಾರ್ಬನ್ ಜಾಸ್ತಿ ಇರೋದ್ರಿಂದ ಆಗ್ತದೆ. ಸಾಯಲ್ ಕಾರ್ಬನ್ ಅನ್ನ ಜಾಸ್ತಿ ಮಾಡುವಂತದ್ದು, ಆ ಸಾಯಿಲ್ ಕಾರ್ಬನ್ ನ ಜಾಸ್ತಿ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಮರ ಗಿಡಗಳನ್ನ ಬೆಳೆಸೋದ್ರ ಮೂಲಕ ನಾವು ನೀರನ್ನು ಇಂಗಿಸ್ಬೋದು. ಮತ್ತೆ ನೀರು ಇಂಗಿಸೋದ್ರ ಜೊತೆಗೆ ಈಗ ನಮ್ಮ ಏನ್ ಆರ್ ಓ ಟೆಕ್ನಾಲಜಿ ಮಾಡ್ತಾ ಇದೀವಲ್ಲ, ಇದೆಲ್ಲ ತುಂಬಾ ಅಪಾಯಕಾರಿ. ಅದು ನೀರು ಶೋಧ ಆಗ್ಬೇಕು, ಫಿಲ್ಟರ್ ಆಗ್ಬೇಕು ಅಂತಂದ್ರೆ ಅದು ಸಾಯಿಲ್ ಬೆಡ್ ಏನಿದೆ ಆ ಸಾಯಿಲ್ ಬೆಡ್ ಮೂಲಕ ಮತ್ತೆ ಮರಗಳ ಬೇರುಗಳ ಮೂಲಕ ಅವು ಫಿಲ್ಟರ್ ಆಗ್ಬೇಕೇ ಹೊರತು ಬೇರೆ ಯಾವ ತಂತ್ರಜ್ಞಾನದಿಂದ ಇದಾಗಲ್ಲ. ಪರಿಸರದಲ್ಲೇ ಇರೋಂತ ಒಂದು ಆ ಒಂದು ಚಕ್ರನ ನಾವು ಸಂಪೂರ್ಣವಾಗಿ ನಾವು ಬಳಸ್ಕೊಬೇಕೇ ಹೊರತು ಇದಕ್ಕೆ ದೊಡ್ಡ ತಾಂತ್ರಿಕತೆ ಖಂಡಿತವಾಗ್ಲೂ ಬೇಡ. ಹೌದು, ಈಗ ಈ ಕೃಷಿ ಜಮೀನಿನ ಒಳಗಡೆ ಸಾಗಾಟಕ್ಕಾಗಿ ಇರುವಂತಹ ಒಂದು ರಸ್ತೆಯ ವ್ಯವಸ್ಥೆ ಅಥವಾ ಒಂದು ಕಾಲ್ದಾರಿಯ ಒಂದು ವ್ಯವಸ್ಥೆ ಆಗ್ಬಹುದು ಅಥವಾ ಅಂತರ ಸಾಗಾಟಕ್ಕಾಗಿ ಕೈಗಾಡಿಯಂತಹ ಒಂದು ಸಾಧನಗಳಾಗ್ಬಹುದು, ಇದರ ಬಳಕೆಯನ್ನ ಪೂರ್ವ ಯೋಜಿತವಾಗಿ ಹೇಗೆ ಮಾಡಬೇಕು ಅಂತ. ಹೌದು, ಇದು ರಸ್ತೆ ಜಮೀನುಗಳಲ್ಲಿ ರಸ್ತೆ ಬಿಡುವಂತದ್ದು ತುಂಬಾ ಅನುಕೂಲ. ಯಾಕಂತಂದ್ರೆ ನಮ್ಮ ಇಲ್ಲಿ ಬಹುತೇಕ ರೈತರು ಏನಾಗ್ತಾ ಇದೆ, ಜಮೀನಿನೊಳಗೆ ರಸ್ತೆಗಳನ್ನ ಮಾಡ್ಕೋತಾ ಇಲ್ಲ. ಅವ್ರಿಗೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ ಜಮೀನಿನಲ್ಲಿ ರಸ್ತೆ ಬಿಡೋದ್ರಿಂದ ನಮ್ಮ ಜಮೀನು ಹಾಳಾಗ್ತದೆ, ಅಂದ್ರೆ ಅಲ್ಲೇ ಪ್ರದೇಶದಲ್ಲಿ ನಾವೇನ್ ಬೆಳೀತಾ ಇದೀವಿ ಆ ಪ್ರದೇಶ ಹಾಳಾಗ್ತದೆ ಅನ್ನೋ ಒಂದು ಭಾವನೆ ಇದೆ. ಆದ್ರೆ ಆ ಭಾವನೆ ತಪ್ಪು. ನಾನು ಒಂದು ಉದಾಹರಣೆ ಹೇಳ್ತೀನಿ. ಈಗ ಒಂದು ಜಮೀನಿನಲ್ಲಿ ನೀವು ತೋಪಿನ ರೀತಿ ಅಂದ್ರೆ 30-30 ಒಂದು ತೆಂಗಿನ ಮರ ಹಾಕ್ತೀನಿ ಅಂತಂದ್ರೆ 1 ಎಕರೆಯಲ್ಲಿ 40 ಮಾತ್ರ ಹಿಡಿತದೆ. ಅದೇ ನೀವು ಸುತ್ತಳತೆ ಏನಂತಂದ್ರೆ 1 ಎಕರೆಯ ಜಮೀನಿನ ಸುತ್ತಳತೆ ಸುಮಾರು 800 ರನ್ನಿಂಗ್ ಫೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಪೆರಿಮೀಟರ್ ಅಥವಾ ವಿನ್ಯಾಸ, ಅದು 800 ಅಡಿ ಬರ್ತದೆ. ನೀವು ಬರೀ 20 ಅಡಿಗೆ ಒಂದು ತೆಂಗಿನ ಮರ ಹಾಕಿದ್ರು 40 ಅಂದ್ರೆ ಒಳಗಡೆ ಇರೋ ಜಮೀನೆಲ್ಲಾನು ನಿಮ್ಗೆ ಉಳಿತದೆ. ಅಂದ್ರೆ ನಾವು ರಸ್ತೆ ಮಾಡಿದ್ರು ಉದ್ದೇಶ ತುಂಬಾ ಉದ್ದೇಶ ಇದೆ ಇದರಲ್ಲಿ ಒಳ್ಳೆ. ಆ ರಸ್ತೆ ಬಿಡೋದ್ರಿಂದ ನಮ್ಮ ಕೃಷಿ ಉಪಕರಣಗಳನ್ನ ನಾವು ಸಾಗಾಟ ಮಾಡಬೇಕಲ್ಲ, ಆ ಕೃಷಿ ಉಪಕರಣ ಸಾಗಾಟ ಮಾಡೋದಕ್ಕೆ ಅನುಕೂಲ. ಮತ್ತೆ ಇವತ್ತು ಕಾರ್ಮಿಕರ ಅಭಾವ ಇದೆ, ಕಾರ್ಮಿಕರ ಅಭಾವ ಅದು ಖಂಡಿತ ಅಂದ್ರೆ ಮುಂದೆ ಇನ್ನು ಯಾಕಂತಂದ್ರೆ ಇವತ್ತು ಎಲ್ಲರೂ ಮಾಲೀಕರಾಗ ಕೊಟ್ಟಿರೋದ್ರಿಂದ ಯಾರು ಕಾರ್ಮಿಕರಾಗಕ್ಕೆ ಯಾರು ಬಯಸಲ್ಲ. ಈಗ ನಾನು ಹೇಗೆ ಇನ್ನೊಂದ್ ಕಡೆ ಹೋಗಿ ಕಾರ್ಮಿಕನಾಗಿ ಇರಕ್ ಬಯಸಲ್ವೋ ಅದೇ ಅದು ಸಹಜ. ಅದು ನಾವು ಕಾರ್ಮಿಕರ ಲಭ್ಯತೆ ಯಾಕಂತಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕಾಗ್ತದೆ, ಅದು ಅನಿವಾರ್ಯ ಕೂಡ. ಯಾಕಂತಂದ್ರೆ ನಾನು ಪ್ರತಿ ಒಂದು ಜಮೀನುಗಳನ್ನ ವಿಭಾಗ ಮಾಡಿಕೊಂಡು ಅದಕ್ಕೆ ಪ್ರತ್ಯೇಕವಾಗಿ ರಸ್ತೆ ಇದ್ದಾಗ ಕೃಷಿ ಉಪಕರಣ ತಗೊಂಡು ಹೋಗಕ್ಕಿರ್ಲಿ, ಆಮೇಲೆ ನಮ್ಮ ಅಲ್ಲಿ ಏನು ಈಗ ಅಡಿಕೆ ತೆಂಗು ಬಾಳೆ ಇನ್ನಿತರ ಯಾವುದೇ ಹಣ್ಣಿನ ಪದಾರ್ಥಗಳನ್ನ ನಾವು ಹೊರಗಡೆಗೆ ಸಾಗಾಟ ಮಾಡಕ್ಕೆ ತುಂಬಾ ಸುಲಭವಾಗಿರ್ತದೆ. ಯಾಕಂದ್ರೆ ಬಹುತೇಕರು ರಸ್ತೆಗಳನ್ನ ಬಿಡದೆ ಸಾಗಾಟ ಒಂದು ಟನ್ ಸಾಗಾಟ ಈಗ 1 ಟನ್ ಕಬ್ಬು ಆಚೆಗೆ ಬರಬೇಕು ಅಂತಂದ್ರೆ 500 ರೂಪಾಯಿ ಅವ್ರಿಗೆ ಖರ್ಚಾಗ್ತಾ ಇದೆ. ಈ ರೀತಿ ಒಂದು ಇನ್ನೊಂದು ಪ್ರತ್ಯೇಕವಾಗಿ ರಸ್ತೆ ಬಿಟ್ಕೊಳ್ಳೋದ್ರಿಂದ ಜಮೀನುಗಳಲ್ಲಿ ನಾವು ಪ್ರತ್ಯೇಕ ಉದ್ದೇಶಗಳಿಗೆ ಪ್ರತ್ಯೇಕ ಭಾಗಗಳನ್ನ ನಾವು ಉಪಯೋಗಿಸ್ತಾ ಹೋಗ್ಬೋದು. ಈಗ ಕುಟುಂಬಗಳಲ್ಲಿ ವಿಭಾಗ ಆಗ್ತದೆ, ಕುಟುಂಬ ವಿಭಾಗ ಆಗ್ತದೆ ಅಂದ್ರೆ ಪಾರ್ಟಿಷನ್ ಆದಾಗ ಅಣ್ಣ ತಮ್ಮ ಅವರ ಮನೆ ಅಕ್ಕ ತಂಗಿ ಇವ್ರುಗಳಲ್ಲಿ ಮನೆಗಳಲ್ಲಿ ಪಾರ್ಟಿಷನ್ ಆದಾಗ ಏನಾಗ್ತದೆ, ಪ್ರತ್ಯೇಕವಾದ ಭಾಗಗಳನ್ನ ನಾವು ಜಮೀನುಗಳಲ್ಲಿ ಮಾಡಿ ಆಸ್ತಿ ವಿಭಾಗ ಮಾಡಿ ಕೊಡಬೇಕಾಗ್ತದೆ. ನಾವು ಎಲ್ಲ ನಾವು ಆ ರೀತಿ ರಸ್ತೆಗಳನ್ನ ನಾವು ರಸ್ತೆಗಳಿಗೆ ಜಾಗನ ಕಳಿದೆ, ಹಾಗೆ ನಾವು ಅಡಿಕೆ ತೆಂಗು ಇನ್ನಿತರ ಹಣ್ಣಿನ ಬೆಳೆಗಳನ್ನ ಎಲ್ಲಾನು ಆಯೋಜನೆ ಮಾಡಿಬಿಟ್ಟಾಗ ನಾವು ಪ್ರತ್ಯೇಕವಾಗಿ ರಸ್ತೆಗಳನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ನಾವು ಅಷ್ಟು ವರ್ಷದಿಂದ ಬೆಳೆಸಿರುವಂತ ಎಲ್ಲ ಮರಗಳನ್ನು ತೆಗೆದು ಪ್ರತ್ಯೇಕ ಅದಕ್ಕೆ ದಾರಿ ಮಾಡಬೇಕಾಗ್ತದೆ. ಆಗ ಸಾಕಷ್ಟು ಆರ್ಥಿಕ ಮತ್ತು ಸಮಯ ನಷ್ಟ ಆಗ್ತದೆ. ಆಮೇಲೆ ಒಬ್ಬ ರೈತ ಒಂದು ಅವನಿಗೆ ಉದಾಹರಣೆಗೆ 1-2 ಎಕರೆ ಇದೆ, ಅವನಿಗೆ ಅವನ ವಿದ್ಯಾಭ್ಯಾಸಕ್ಕೋ ಬೇರೆ ಇನ್ನಿತರೆ ಆರೋಗ್ಯ ಸಮಸ್ಯೆಗೋ ಏನೋ ಅವನಿಗೆ ಜಮೀನನ್ನ ಮಾರಾಟ ಮಾಡುವಂತ ಅವಕಾಶ ಏನಾದ್ರು ಮಾರಾಟ ಮಾಡುವಂತ ಒಂದು ಕಾರಣಾಂತರಗಳಿಂದ ಮಾರಾಟ ಮಾಡಬೇಕಾಗ್ತದೆ. ಆ ಮಾರಾಟ ಮಾಡ್ಬೇಕಂತಂದಾಗ ಈಗ ಅವನು 10 ಕುಂಟೆ ಅನ್ನ ಪ್ರತ್ಯೇಕವಾಗಿ ಭಾಗ ಮಾಡಿದ್ದಾಗ ಅವನು ಆ ಪ್ರತ್ಯೇಕವಾಗಿ 10 ಕುಂಟೆ ಮಾತ್ರ ಅವನು ಮಾರಾಟ ಮಾಡಬಹುದು. ಅಂದ್ರೆ ಪ್ರತ್ಯೇಕವಾಗಿ ರಸ್ತೆ ಇದ್ದಾಗ ಅವನು ಮಾರಾಟ ಮಾಡಬಹುದು. ಇಲ್ಲ ಅಂತಂದ್ರೆ ಅವನು ಅಷ್ಟೆಲ್ಲ ಬೆಳೆಗಳನ್ನು ಮಾಡಿ ಆಗ ರಸ್ತೆ ಮಾಡಕ್ ಹೋಗ್ಬೇಕು ಅಂತಂದ್ರೆ ತುಂಬಾನೇ ಅದು ಆರ್ಥಿಕವಾಗಿ ಅವನಿಗೆ ಪರಿಶ್ರಮನೂ ಉಂಟಾಗ್ತದೆ ಮತ್ತೆ ಸಮಯನೂ ನಷ್ಟ ಆಗ್ತದೆ. ಆಮೇಲೆ ಈಗ ರೈತನ ಜಮೀನಿನಲ್ಲಿ ನೀರು ಕಡಿಮೆ ಆಗ ಸಂಭವ ಇರಬಹುದು. ಈಗ ಮುಂದೆ ಅವನು ಏನೋ ಈಗ ಅವನಿಗೆ 1-2 ಇಂಚ್ ನೀರು ಬರ್ತಾ ಇತ್ತು, ಆ ಬೋರ್ವೆಲ್ ಅಲ್ಲಿ ಏನಾದ್ರು 2 ಇಂಚ್ ನೀರು 1 ಇಂಚ್ ನೀರು ಆದಾಗ ಹೊಸದಾಗಿ ಅವನು ಬೋರ್ವೆಲ್ ನ ಕೊರಿಸಬೇಕಾಗ್ತದೆ. ಆಗ ಯಾವುದೋ ಭಾಗದಲ್ಲಿ ಅವನಿಗೆ ಬೋರ್ವೆಲ್ ಪಾಯಿಂಟ್ ಸಿಕ್ತಾಗ ಆ ಪಾಯಿಂಟ್ಗೆ ಬೋರ್ವೆಲ್ ಲಾರಿ ತೆರಳಕ್ ಆಗಲ್ಲ, ಹೋಗಕ್ ಆಗಲ್ಲ. ಯಾಕಂದ್ರೆ ಇವನು ಆಲ್ರೆಡಿ ಎಲ್ಲ ಮರಗಳನ್ನ ಆಯೋಜನೆ ಮಾಡ್ಬಿಟ್ಟಿರ್ತಾನೆ. ಆಗ ಪ್ರತ್ಯೇಕವಾಗಿ ಅವನಿಗೆ ಒಂದೊಂದು ವಿಭಾಗನು ರಸ್ತೆಗಳಿದ್ದಾಗ ಆ ಬೋರ್ವೆಲ್ ಲಾರಿ ಹೋಗಿ ಹೆಚ್ಚು ಯಾವ್ದೇ ತರ ಮರಗಳನ್ನ ನಷ್ಟ ಮಾಡದೆ ಮರಗಳನ್ನ ತೆಗಿದೆ ಎಲ್ಲಿ ಬೇಕು ಅವನು ಅಲ್ಲಿ ಬೋರ್ವೆಲ್ ಪಾಯಿಂಟ್ ಅನ್ನ ಹಾಕೊಂಬೋದು. ಆಮೇಲೆ ಈಗ ನಾನು ಹೇಳ್ದಂಗೆ ಈಗ 2 ಎಕರೆನ ಅವನು 10 ಕುಂಟೆನ ಒಂದೊಂದು ವಿಭಾಗ ಮಾಡಿದ್ರೆ 1-8 ವಿಭಾಗ ಮಾಡಿರ್ಬೋದು ಅಂತ. ಈಗ 1 ಎಕರೆಗೆ 40 ಕುಂಟೆ, 2 ಎಕರೆಯಲ್ಲಿ ಅವನು 8 ವಿಭಾಗ ಮಾಡ್ಕೊಂಡಾಗ 1 ವಿಭಾಗ 10 ಕುಂಟೆಯಲ್ಲಿ ತನಗೆ ತನ್ನ ಮನೆ ಮತ್ತು ತನಗೆ ಬೇಕಾದಂತ ಆಹಾರನ ಬೆಳ್ಕೊಳ್ಳೋದಂತದ್ದು, ಇನ್ನೊಂದು ವಿಭಾಗ 10 ಕುಂಟೆ ಯಾಕೆಂತಂದ್ರೆ ಯಾರೋ ಬರ್ತಾನೆ ಅವನು 10 ಕುಂಟೆಯಲ್ಲಿ ಏನೋ ನರ್ಸರಿ ಮಾಡ್ತಾ ಇರ್ತಾನೆ. ಈಗ ನರ್ಸರಿ ಮಾಡೋಂತವನು ಅವನು ಮೂಲ ಬಂಡವಾಳ ಅಂತಂದ್ರೆ ಅವನು ಜಾಗಕ್ಕೆ ಹೊಸದಾಗಿ ಇನ್ವೆಸ್ಟ್ ಮಾಡಿ ಅವನು ಬೋರ್ವೆಲ್ಗೆ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡೋದ್ಕಿಂತ ಅವನಿಗೆ 10 ಕುಂಟೆ ನಾವು ಅವನಿಗೆ ತಿಂಗಳು ಬಾಡಿಗೆ ರೂಪದಲ್ಲೋ ವರ್ಷದ ಗುತ್ತಿಗೆ ರೂಪದಲ್ಲೋ ನಾವು ಅವನಿಗೆ ಕೊಟ್ರೆ ಅವನು ಆ 10 ಕುಂಟೆಯಲ್ಲಿ ನರ್ಸರಿ ಮಾಡ್ತಾನೆ. ಹೌದೌದು. ಇನ್ನೊಬ್ಬ ಹತ್ಕುಂಟೆಯಲ್ಲಿ ಏನೋ ಅಂದ್ರೆ ಒಂದು ಫಾರ್ಮ್ ಸ್ಟೇ ಮಾಡ್ಬೇಕು ಅಥವಾ ಫಾರ್ಮ್ ಕಾಟೇಜ್ ಮಾಡ್ಬೇಕು ಅಥವಾ ಯಾವ್ದೋ ಒಂದು ಸಮಯ ಸಮಾರಂಭಗಳಿಗೆ ಬೇಕು ಅಥವಾ ಚಿಕಿತ್ಸಾ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಮಾಡ್ಬೇಕು, ಯೋಗ ಕೇಂದ್ರ ಮಾಡ್ಬೇಕು, ಅವಾಗ ಅವ್ರಿಗೆ ಪ್ರತ್ಯೇಕವಾದ ರಸ್ತೆಗಳು ಮತ್ತೆ ಪ್ರತ್ಯೇಕವಾದ ವಿಭಾಗಗಳಿದ್ದಾಗ ನಾವು ನಮ್ಮ ಕೃಷಿ ಜಮೀನನ್ನ ವಿವಿಧ ಉದ್ದೇಶಗಳಿಗೆ ನಾವು ಬಹಳ ಸಾರ್ಥಕವಾಗಿ ಇವತ್ತು ಬಳಸ್ಕೊಬೇಕು. ಅದರಿಂದ ವಿನ್ಯಾಸ ಇದೆಯಲ್ಲ, ಕೃಷಿ ಜಮೀನಿನ ವಿನ್ಯಾಸ ಇವತ್ತು ತುಂಬಾ ಅನುಕೂಲ. ಕೃಷಿ ಜಮೀನಿನ ವಿನ್ಯಾಸದಿಂದ ಹೆಚ್ಚು ಬೆಳೆ ಆಯೋಜನೆ ಮಾಡಬಹುದು, ಆಮೇಲೆ ತುಂಬಾ ಸದ್ಬಳಕೆ, ಅದನ್ನ ಭೂಮಿಯ ಸದ್ಬಳಕೆ, ಪ್ರತಿಯೊಂದು ಅನುಕೂಲಗಳು ಈ ಜಮೀನಿನ ವಿನ್ಯಾಸ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ಅಂತ ನಾನು ಬಹಳ ಖಚಿತವಾಗಿ ಹೇಳಬಲ್ಲೆ. ಪ್ರಶಾಂತ್ ಅವರೀಗ ಈ ಜಮೀನಿನ ಒಂದು ಬೇರೆ ಬೇರೆ ವಿಭಾಗವನ್ನು ಮಾಡಿಕೊಡು ಅಥವಾ ವಿಂಗಡಣೆ ಮಾಡಿಕೊಂಡು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಬಹುದು ಎನ್ನುವಂತಹ ಮಾತನ್ನ, ಒಳ್ಳೆಯ ಮಾತನ್ನ ಹೇಳಿದ್ರಿ. ಇದರ ಜೊತೆ ಜೊತೆಗೆ ನನಗೆ ಅನಿಸೋದು, ವರ್ಷ ಪೂರ್ತಿ ಆದಾಯ ಬರುವ ಹಾಗೆ ನಮ್ಮ ಒಂದು ಆದಾಯದ ಮೂಲವನ್ನು ಕೂಡ ವಿಂಗಡಣೆ ಮಾಡಿಕೊಳ್ಬೇಕು, ಜೊತೆಗೆ ಕೃಷಿ ಕುಟುಂಬದ ಎಲ್ಲ ಸದಸ್ಯರು ಕೂಡ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಒಂದು ಯೋಜನೆ ಮಾಡ್ಕೋಬೇಕು ಅಂತ, ಇದರ ಬಗ್ಗೆ ಹೇಳಿ. ಹೌದು, ಈಗ ಹೇಳಲ್ಲ, ಈ ರೀತಿ ನಾವು ವಿಭಾಗ ಮಾಡ್ಕೊಳ್ಳೋದ್ರಿಂದ, ಜಮೀನುಗಳನ್ನ ವಿಭಾಗ ಮಾಡ್ಕೊಳ್ಳೋದ್ರಿಂದ ನಾವು ಈಗ ಒಂದು ಹತ್ತು ಕುಂಟೆ ಪ್ರದೇಶದಲ್ಲಿ ನಾವು ಮನೆ ಕಟ್ಕೊಂಡು ನಮ್ಗೆ ಬೇಕಾಗದಂತ ಪ್ರಾಣಿ ಪಕ್ಷಿಗಳನ್ನ ಸಾಕೊಂಡು ನಮ್ಗೆ ಹತ್ತು ಕುಂಟೆಯಲ್ಲಿ ಬೇಕಾದಂತ ಎಲ್ಲ ಎಣ್ಣೆಕಾಳು ಬೇಳೆಕಾಳು ತರಕಾರಿ ಹಣ್ಣುಗಳನ್ನು ಒಂದು ಕಡೆ ಬೆಳ್ಕೊಳ್ಳುವಂತದ್ದು ಒಂದ್ ಕಡೆ. ಇನ್ನು ಒಂದ ಹತ್ತು ಕುಂಟೆ ಇದ್ರಲ್ಲಿ ನಾವು ಬೇರೆ ಬರೀ ಮರಾಧಾರಿತವಾಗಿ ಕೃಷಿ ಮಾಡುವಂತದ್ದು ಒಂದ್ ಕಡೆ, ಜೊತೆಗೆ ಈಗ ಅಲ್ಲಿ ನಾವು ಅದನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಅಂದ್ರೆ ಈಗ ನೈಸರ್ಗಿಕ ಬರೀ ಒಂದು ವಾರ ಮಾತ್ರ ಅವರು ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಮಾಡಿರ್ತಾರೆ, ಅವ್ರಿಗೆ ಅದನ್ನ ನಾವು ಬಾಡಿಗೆ ರೂಪದಲ್ಲಿ ಕೊಡೋಂಥದ್ದು, ಮತ್ತೆ ಅಲ್ಲಿ ಈಗ ನಮ್ಮ ಹತ್ಕುಂಟೆ ಜಾಗದಲ್ಲಿ ಅಲ್ಲಿ ಯಾವ್ದೋ ಒಂದು ಯೋಗ ಕೇಂದ್ರ ಮಾಡೋಂಥದ್ದು, ಆಮೇಲೆ ಅಲ್ಲಿ ಆ ಹತ್ಕುಂಟೆ ಜಾಗದಲ್ಲಿ ಈ ಗುಡಿ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ, ಗುಡಿ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಹಳ್ಳಿಲಿ ಸಾಕಷ್ಟು ಯುವಕರು ಇದ್ದಾರೆ, ಅವ್ರಿಗೆ ಜಮೀನ್ ಇರಲ್ಲ, ಅಂತವ್ರಿಗೆ ಆ ಹತ್ಕುಂಟೆನಲ್ಲಿ ಗುಡಿ ಕೈಗಾರಿಕೆಗೆ ಅವ್ರಿಗೆ ಆ ಜಮೀನನ್ನ ಬಾಡಿಗೆ ಕೊಡೋಂಥದ್ದು, ಜೊತೆಗೆ ಕೆಲವರು ಈಗ ವಾರಾಂತ್ಯದಲ್ಲಿ ಅವರು ಒಂದು ಈಗ ಏನು ಈಗ ಪ್ರಾರಂಭ ಆಗ್ತಾ ಇದೆ ಹಳ್ಳಿ ಪ್ರವಾಸ ಅಥವಾ ಕೃಷಿ ಪ್ರವಾಸ ಅಗ್ರಿ ಟೂರಿಸಮ್ ಆ ಇದಕ್ಕೆ ಅವನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು. ನಾವು ಒಂದು ಕೃಷಿ ಜಮೀನನ್ನ ಕೃಷಿ ಉತ್ಪಾದನೆ ಜೊತೆಗೆ ಎಲ್ಲಾ ಆಯಾಮದಲ್ಲೂ ಅವನಿಗೆ ಆರ್ಥಿಕವಾಗಿ ಮತ್ತೆ ಸದೃಢವಾಗಿ ನೋಡಂತ ಒಂದು ಕಲ್ಪನೆಯನ್ನ ರೈತನಿಗೆ ಇವತ್ತು ಕಟ್ಕೊಡುವಂತ ಅವಶ್ಯಕತೆ ಖಂಡಿತ ಇದೆ. ಇಲ್ಲಿ ಆರ್ಥಿಕತೆ ಜೊತೆಗೆ ನಮ್ಮ ಪರಿಸರದ ಒಂದು ರಕ್ಷಣೆ ಮತ್ತೆ ಜವಾಬ್ದಾರಿ ಎಲ್ಲವೂ ಇಲ್ಲಿ ನಾವು ಅಲ್ಲಿ ರೂಪಿಸ್ಬೋದು. ಹೌದು ಹೌದು, ನೀವು ಒಂದು ಮಾತನ್ನ ಹೇಳಿರಿ, ನಮ್ಮ ಆಹಾರವನ್ನ ನಾವೇ ಬೆಳಿಬೇಕು, ಅದರಲ್ಲಿರುವಂತಹ ಒಂದು ಕೃಷಿ ಖರೀದಿ ಮಾಡಿ ಉಪಯೋಗಿಸುವಂತ ಒಂದು ಆಹಾರದಲ್ಲಿ ಇಲ್ಲ ಎನ್ನುವಂತಹ ಒಂದು ಮಾತು, ಇದರ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಹೇಳಿ. ಹೌದು, ನನ್ನ ಆರೋಗ್ಯ ನನ್ನ ಜವಾಬ್ದಾರಿ, ಯಾಕಂದ್ರೆ ನನ್ನ ಆರೋಗ್ಯನ ಅಥವಾ ನನ್ನ ಆರೋಗ್ಯ ಇರ್ಬೋದು ನನ್ನ ಆಹಾರ ಇರ್ಬೋದು ಇವತ್ತು ಯಾರು ಜವಾಬ್ದಾರಿ ಅದನ್ನ ತಗೊಳಕ್ ಆಗಲ್ಲ. ಹೌದು, ಯಾಕಂದ್ರೆ ನಾವು ಯಾವ್ದೇ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇನ್ನೊಂದ್ರ ಮೂಲಕ ನಾವು ಆಹಾರನ ಪ್ರಮಾಣೀಕರಣ ಮಾಡುವಂತದ್ದು ಕಷ್ಟ ಇದೆ. ಆಮೇಲೆ ಮನುಷ್ಯ ಏನಂತಂದ್ರೆ ಅವನು ಪ್ರತಿ ಒಂದ್ರಲ್ಲೂ ಅವನು ಒಂದು ಬುದ್ಧಿ ಮತ್ತೆ ಅವನ ಜೀವನ ವಿಕಾಸ ಆಗ್ಬೇಕು ಅಂತಂದ್ರೆ ಅವನು ಹೆಚ್ಚು ಹಸಿರಿನ ಮಧ್ಯೆ ಇದ್ದಷ್ಟು ಅವನಿಗೆ ಪ್ರತಿಯೊಂದು ರುದಿಸ್ತದೆ. ನಾವು ಇವತ್ತು ಬರೀ ಹಣ ರುದಿಸೋದು ಮಾತ್ರ ನೋಡ್ತಾ ಇದೀವಿ ಹೊರತು ಇನ್ನು ಮಿಕ್ಕದ್ದೆಲ್ಲಾನು ಕ್ಷೀಣಿಸ್ತಾ ಇದೆ, ನಮ್ಮ ಆರೋಗ್ಯ ಕ್ಷೀಣಿಸ್ತಾ ಇದೆ, ನೆಮ್ಮದಿ ಕ್ಷೀಣಿಸ್ತಾ ಇದೆ, ಪ್ರಕೃತಿಯಲ್ಲಿ ಪ್ರತಿಯೊಂದು ಕ್ಷೀಣಿಸ್ತಾ ಇದೆ. ಅಂದ್ರೆ ಪ್ರತಿಯೊಬ್ಬನು ಮಣ್ಣಿನ ಜೊತೆ ಮತ್ತೆ ಹಸಿರಿನ ಜೊತೆ ಎಷ್ಟು ಇರ್ತಾನೆ ಅದು ದೇಶದ ಸಂಪತ್ತು ವೃದ್ಧಿ ಆಗ್ತದೆ, ಸಮೃದ್ಧಿ ವೃದ್ಧಿ ಆಗ್ತದೆ, ಅವನ ಆರೋಗ್ಯ ಪ್ರತಿಯೊಂದನ್ನು ವೃದ್ಧಿ ಆಗ್ಬೇಕು ಸಮೃದ್ಧಿ ಆಗ್ಬೇಕು ಅಂತ ಅಂದ್ರೆ ಇದನ್ನ ನೀವು ಹಣದ ರೂಪದ ಮೌಲ್ಯದಲ್ಲಿ ಖಂಡಿತ ಇದನ್ನ ಅಳಿಯಕ್ಕಾಗಲ್ಲ. ಅವನು ಹಸಿರಿನ ಮಧ್ಯ ಇದ್ದು ತನಗೆ ಬೇಕಾದ ಆಹಾರನ ಬೆಳ್ಕೊಂಡು ತಾನು ಸೇವನೆ ಮಾಡಿದಾಗ ಅವನ ಬುದ್ಧಿಯಿಂದ ಹಿಡಿದು ಅವನ ಮನಸ್ಸು ಎಲ್ಲವೂ ವಿಕಸನ ಆಗ್ತದೆ. ಇದು ಖಂಡಿತ ಹೇಳಲ್ಲ. ಇವತ್ತೇನಿದೆ, ಇವತ್ತು ಬೇರೆ ಹೊರ ದೇಶದಲ್ಲಿ ಏನಾಗ್ತಾ ಇದೆ, 10% ಇದನ್ನ ಮಸನೊಬ್ಬ ಫುಕೋಕೋ ಅವತ್ತೇ ಹೇಳಿದ್ದಾರೆ. ಇದನ್ನ ನೈಸರ್ಗಿಕ ಕೃಷಿ ಅಂದ್ರೆ 10% ಜನನ್ನ ಉಳಿಸಿ 90% ಜನಕ್ಕೆ ನಾನು ವಿಷಮುಕ್ತ ಆಹಾರ ಕೊಡ್ತೀನಿ, ವಿಷಮುಕ್ತ ವಾತಾವರಣ ಕೊಡ್ತೀನಿ, ಖಂಡಿತ ಆಗಲ್ಲ. ಹೆಚ್ಚು ಜನ ಕೃಷಿಲಿ ಅಂದ್ರೆ ಇವಾಗ ಮಾಸ್ ಪ್ರೊಡಕ್ಷನ್ ಅಂತೂ ಖಂಡಿತ ಆಗಲ್ಲ. ಏನಂತಂದ್ರೆ ಸ್ಥಳೀಯವಾಗಿ ಅವ್ರವ್ರಿಗೆ ಬೇಕಾಗಿದ್ದ ಪದಾರ್ಥಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಬೆಳಿಬೇಕು, ಅದನ್ನ ಅಲ್ಲೇ ಸೇವನೆ ಮಾಡೋದ್ರ ಮೂಲಕ ನಾವು ಪಡಿಬೋದೇ ಹೊರತು ಈ ರೀತಿ ಏಕ ಬೆಳೆನ ಮಾಡಿ ಎಲ್ಲರಿಗೂ ಆಹಾರನ್ನ ಪೂರೈಸ್ತೀವಿ, ಎಲ್ಲರಿಗೂ ಒಳ್ಳೆ ಪರಿಸರ ಕೊಡ್ತೀವಿ, ಆಮೇಲೆ ನಾವು ಮಣ್ಣನ್ನ ಉಳಿಸ್ತೀವಿ, ಓಜೋನ್ ಲೇಯರ್ ಉಳಿಸ್ತೀವಿ, ಇದೆಲ್ಲ ಖಂಡಿತ ಹೇಳಿದ್ನಲ್ಲ, ಯಾವ್ದೋ ಒಂದು 10% ಜನನ್ನ ನಾವು ಕೃಷಿಯಲ್ಲಿಟ್ಟು ಇನ್ 90% ಜನಕ್ಕೆ ನಾವು ನಮ್ಗೇನು ಹೊಣೆ ಇಲ್ಲ ಅನ್ನ ಓಡಾಡುವಂತದ್ದು ಖಂಡಿತ ಆಗಲ್ಲ. ಹೆಚ್ಚು ಜನ ಮಣ್ಣು ಮತ್ತೆ ಮರದ ಜೊತೆ ಸಂಬಂಧಗಳನ್ನ ಇಟ್ಕೊಂಡಾಗ ಮಾತ್ರ ಎಲ್ಲವೂ ಸಮಗ್ರವಾಗಿ ಅಭಿವೃದ್ಧಿ ಆಗ್ತದೆ, ಇಲ್ಲಾಂದ್ರೆ ಅದೇ ಕಾರಣಕ್ಕೂ ಯಾವುದೇ ರೀತಿ ನಾವು ಅಭಿವೃದ್ಧಿನ ಕಾಣಕ್ಕೆ ಸಾಧ್ಯ ಇಲ್ಲ. ಪ್ರಶಾಂತ್ ಜಯರಾಮರವರೇ ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ, ನಮ್ಮ ಆರೋಗ್ಯ ನಮ್ಮ ಆಹಾರ ಇದು ನಮ್ಮ ಕೈಯಲ್ಲಿ ಇದು ಅನ್ನುವಂತಹ ಮಾತು, ಜೊತೆಗೆ ಈ ಬಗ್ಗೆ ಹೆಚ್ಚಿನ ಒಂದು ವಿವರವನ್ನ ಪಡ್ಕೊಳ್ಳುವುದಕ್ಕೆ ನಿಮ್ಮ ಸಂಪರ್ಕ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಕೂಡ ಹೇಳಿಬಿಡಿ. ನನ್ನ ಸಂಪರ್ಕ ಸಂಖ್ಯೆ ಹೇಳಿ, 9342453450 9342434330. ಬಹಳ ಸಂತೋಷ ಪ್ರಶಾಂತ್ ಜಯರಾಮ್ ಅವರೇ. ಸುಸ್ಥಿರ ಕೃಷಿ ಅದರಲ್ಲಿಯೂ ಕೂಡ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಳ್ಳುವಂತಹ ಒಂದು ಈ ಕೃಷಿ ಭೂಮಿ ವಿನ್ಯಾಸ ಮತ್ತು ಒಟ್ಟು ಕೃಷಿಯನ್ನ ಯಾವ ರೀತಿ ಮಾಡಬೇಕು, ಸ್ವಾವಲಂಬಿ ಜೀವನವನ್ನ ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವದ ಮಾತನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ಸುಸ್ಥಿರ ಕೃಷಿ ವಿನ್ಯಾಸ ಕುರಿತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪ್ರಶಾಂತ್ ಜಯರಾಮ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಅಮೃತ ಸ್ವಾತಂತ್ರ್ಯೋತ್ಸವ ವರ್ಷಾಚರಣೆಯ ಸಂದರ್ಭದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ 1,200 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಲೋಕಾರ್ಪಣೆ ನೆರವೇರಿಸಲು ಇದೇ 2 ಸೆಪ್ಟೆಂಬರ್ ಮಂಗಳೂರಿಗೆ ಆಗಮಿಸಲಿದ್ದಾರೆ. ಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಪ್ರಧಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸರ್ವರೂ ಕೈಜೋಡಿಸುವಂತೆ ಕೋರಿಕೊಂಡಿದ್ದಾರೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್. ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ಎಲ್ಲಿ ತಗೊಳ್ಳೋದು? ನಿಮ್ಮ ಕ್ವೆಶ್ಚನ್ ಮಾರ್ಕ್ಗೆ ಎಲ್ಲಿದೆ ಫುಲ್ ಸ್ಟಾಪ್? ನಿಮ್ಮ ಎಲ್ಲ ಒಕೇಶನ್ಸ್ ಗೂ ಸೂಟ್ ಆಗುವಂತಹ ವೈಡ್ ವೆರೈಟಿ ಡಿಸೈನ್ಸ್ ಗಳು, ಮದುವೆ, ಮೆಹಂದಿ, ರಿಸೆಪ್ಷನ್ ಪಾರ್ಟಿ, ಹೀಗೆ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಬೇಕಾದ ವೈವಿಧ್ಯಮಯ ಕಲೆಕ್ಷನ್ಸ್ ನೊಂದಿಗೆ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಸಿಲ್ಕ್ಸ್, ರಾಜ್ ಪ್ಯಾಲೇಸ್, ಮುಲ್ಕಿ ಬಸ್ ಸ್ಟ್ಯಾಂಡ್ ಬಳಿ, ಮುಲ್ಕಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 55,500 ರೂಪಾಯಿಗಳು, ಹೊಸ ಅಡಿಕೆ 40,000 ರೂಪಾಯಿಗಳು, ಕೋಕಾ 24,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 ರೂಪಾಯಿಗಳು ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 12,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ 2,850 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಅಕ್ಕಿ 2,950 ರೂಪಾಯಿಗಳು, ಐಆರ್ 8 2,900 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 1,750 ರೂಪಾಯಿಗಳು, ಬೆಲ್ಲ ಹಳದಿ ಆಮದು 4,300 ರೂಪಾಯಿಗಳು, ಕೆಂಪು ಬೆಲ್ಲ 4,000 ರೂಪಾಯಿಗಳು, ಕಪ್ಪು ಬೆಲ್ಲ 4,100 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 28,000 ರೂಪಾಯಿಗಳು, ಕಾಳುಮೆಣಸು 38,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 ರೂಪಾಯಿಗಳು, ಕದಳಿ ಬಾಳೆಕಾಯಿ 3,000 ರೂಪಾಯಿಗಳು, ಗಾಳಿ ಬಾಳೆಕಾಯಿ 2,800 ರೂಪಾಯಿಗಳು, ನೇಂದ್ರ ಬಾಳೆಕಾಯಿ ಪ್ರತಿ ಕ್ವಿಂಟಾಲಿಗೆ 3,200 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಕನಕದಾಸರ ರಚನೆ. ಆರು ಬಾಳಿದರೇನು, ಆರು ಬದುಕಿದರೇನು, ನಾರಾಯಣ ಸ್ಮರಣೆ ನಮಗಿಲ್ಲದನಕ. ಆರು ಬಾಳಿದರೇನು, ಆರು ಬದುಕಿದರೇನು, ನಾರಾಯಣನ ಸ್ಮರಣೆ ನಮಗಿಲ್ಲದನಕ. ಆರು ಬಾಳಿದರೇನು, ಆರು ಬದುಕಿದರೇನು, ನಾರಾಯಣನ ಸ್ಮರಣೆ ನಮಗಿಲ್ಲದನಕ. ಉಣಬರದವರಲ್ಲಿ ಊರೂಟವಾದರೇನು, ಉಣಬರದವರಲ್ಲಿ ಊರೂಟವಾದರೇನು, ಹಣ್ಣು ಬಿಡದ ಮರ ಹಾಳಾದರೇನು, ಹಣ್ಣು ಬಿಡದ ಮರ ಹಾಳಾದರೇನು, ಕಣ್ಣಿಲ್ಲದ ಬಗಿನ್ನು ಕನ್ನಡಿಯೇ ಕಿಲ್ನು, ಕಣ್ಣಿಲ್ಲದ ಬಗಿನ್ನು ಕನ್ನಡಿಯೇ ಕಿಲ್ನು. ಪುಣ್ಯವಿಲ್ಲದವನ ಪ್ರೌಢಿಮೆ ಮೆರೆದರೇನು, ಪುಣ್ಯವಿಲ್ಲದವನ ಪ್ರೌಢಿಮೆ ಮೆರೆದರೇನು. ಆರು ಬಾಳಿದರೇನು, ಆರು ಬದುಕಿದರೇನು, ನಾರಾಯಣನ ಸ್ಮರಣೆ ನಮಗಿಲ್ಲದನಕ. ಅಕ್ಕರಿಲ್ಲದವಗೆ ಮಕ್ಕಳಿದ್ದು ಫಲವೇನು, ಅಕ್ಕರಿಲ್ಲದವಗೆ ಮಕ್ಕಳಿದ್ದು ಫಲವೇನು, ಹೊಕ್ಕು ನಡೆಯದ ನಂಟತನವಿದ್ದರೇನು, ಹೊಕ್ಕು ನಡೆಯದ ನಂಟತನವಿದ್ದರೇನು, ರೊಕ್ಕವಿಲ್ಲದವಗೆ ಬಂಧುಗಳು ಇದ್ದರೇನು. ಮರ್ಕಟನ ಕೈಯೊಳಗೆ ಮಾಣಿಕ್ಯ ಬಿದ್ದರೇನು, ಮರ್ಕಟನ ಕೈಯೊಳಗೆ ಮಾಣಿಕ್ಯ ಬಿದ್ದರೇನು. ಆರು ಬಾಳಿದರೇನು, ಆರು ಬದುಕಿದರೇನು, ನಾರಾಯಣನ ಸ್ಮರಣೆ ನಮಗಿಲ್ಲದನಕ. ಅಲ್ಪ ದೊರೆಗಳ ಜೀತ ಎಷ್ಟು ಮಾಡಿದರೇನು, ಅಲ್ಪ ದೊರೆಗಳ ಚೀತ ಎಷ್ಟು ಮಾಡಿದರೇನು, ಬಲ್ಪಂಥವಿಲ್ಲದವನ ಬಾಳ್ವೆಯೇನು, ಬಲ್ಪಂಥವಿಲ್ಲದವನ ಬಾಳ್ವೆಯೇನು, ಕಲ್ಪ ಕಲ್ಪಿತ ಕಾಗೆ ನೆಲೆಯಾದಿ ಕೇಶವನ, ಕಲ್ಪ ಕಲ್ಪಿತ ಕಾಗೆ ನೆಲೆಯಾದಿ ಕೇಶವನ, ಅಲ್ಪವು ನೆನೆಯದ ನರನಿದ್ದರೇನು, ಅಲ್ಪವು ನೆನೆಯದ ನರನಿದ್ದರೇನು. ಆರು ಬಾಳಿದರೇನು, ಆರು ಬದುಕಿದರೇನು, ನಾರಾಯಣನ ಸ್ಮರಣೆ ನಮಗಿಲ್ಲದನಕ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಪುರಂದರದಾಸರ ರಚನೆ, ಹಾಡಿದವರು ವಿದ್ಯಾಭೂಷಣ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿದಲಿ, ಬಂದದ್ದೆಲ್ಲ ಬರಲಿ. ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ, ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿ.